ಜಾತಿ ಹಿಂದುಳಿದ ವರ್ಗಗಳ ಆಯೋಗ ವರದಿ. ಬೇಸಿಗೆಯಲ್ಲಿ ರಾಜ್ಯಾದ್ಯಂತ ವಿದ್ಯುತ್ ಕಡಿತ ಇಲ್ಲ, ಎಸ್ಕಾಂ ನಿರ್ಧಾರ. ಭಾರತ ಆರ್ಥಿಕವಾಗಿ ಶಕ್ತಿಶಾಲಿ ರಾಷ್ಟವಾಗಲು ಯುವಜನತೆಯ ಪಾತ್ರ ಮಹತ್ವದ್ದು, ಥಾವರ್ಚಂದ್ ಗೆಹ್ಲೋಟ್. ಮತ್ತು ಭವ್ಯ ಭಾರತ ನಿರ್ಮಾಣಕ್ಕೆ ಯುವಜನತೆ ಭದ್ರ ಬುನಾದಿ, ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಕ 102.2 ಮೆಗಾಹರ್ಟ್ಸ್ಗಳು. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲನ ಪಡ್ಕೊಂಡಿದ್ದೀನಿ, ಮತ್ತೆ ಅದರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಚಿತ್ರನಟ ರಮೇಶ್ ಅರವಿಂದ್. ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿನ ಅನುಭವಗಳ ಕುರಿತು ಚಿಕ್ಕಮಗಳೂರು ತಾಲೂಕು ಹರವಿನಗಂಡಿ ಗ್ರಾಮದ ಪ್ರಗತಿಪರ ಕೃಷಿಕ ದಿನೇಶ್ ಗುಡದೂರು ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಕಾಫಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಚಿಕ್ಕಮಗಳೂರು ತಾಲೂಕು ಹರಿವಿನಗಂಡೆ ಗ್ರಾಮದ ಪ್ರಗತಿಪರ ಕೃಷಿಕ ದಿನೇಶ್ ಗುಡ್ಡದೂರು ಅವರೊಂದಿಗಿನ ಸಂದರ್ಶನವನ್ನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಂತರ ಕೇಳೋಣ ಕೃಷಿ ಲೋಕ. ಬನ್ನಿ ಈಗ ಮೊದಲಿಗೆ ಕೇಳೋಣ ಕಾಫಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಚಿಕ್ಕಮಗಳೂರು ತಾಲೂಕು ಹರಿವಿನಗಂಡೆ ಗ್ರಾಮದ ಪ್ರಗತಿಪರ ಕೃಷಿಕ ದಿನೇಶ್ ಗುಡ್ಡದೂರು ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೆಲವರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಚಿಕ್ಕಮಗಳೂರು ತಾಲೂಕು ಆಲ್ದೂರು ಹೋಬಳಿಯ ಗುಡ್ಡದೂರು ಗ್ರಾಮದ ಪ್ರಗತಿಪರ ಕೃಷಿಕರಾದ ಜಿಎಚ್ ದಿನೇಶ್ ಅವರು. ದಿನೇಶ್ ಅವರು ಕಾಫಿ, ಏಲಕ್ಕಿ, ಮೆಣಸಿನ ಬೆಳೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ವಿಭಿನ್ನವಾಗಿ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಇತ್ತೀಚೆಗೆ ಹೋಮ್ ಸ್ಟೇಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಈ ಕೃಷಿಯ ಜೊತೆಗೆ ಹೋಮ್ ಸ್ಟೇಯನ್ನ ಮಾಡಿಕೊಳ್ಳುವಂಥದ್ದು ಎಷ್ಟು ಅನುಕೂಲ, ಹೇಗೆಲ್ಲ ಎರಡನ್ನೂ ಕೂಡ ನಿಭಾಯಿಸ್ತಾ ಇದ್ದಾರೆ, ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ದಿನೇಶ್ ಅವರಿಗೆ. ನಮಸ್ತೆ ದಿನೇಶ್ ಅವರೇ, ಎಷ್ಟು ವಯಸ್ಸಾಯಿತು ತಮಗೆ? ನನಗೀಗ 62 ವರ್ಷ ಸರ್. 62 ವರ್ಷ ಆಯಿತು. ಏನು ಓದಿದ್ರಿ ತಾವು? ನಾನು PUC ಮಾಡಿ ಡಿಪ್ಲೊಮಾ ಇಂಜಿನಿಯರಿಂಗ್ ಓದ್ತಾ ಇದ್ದೆ. ಅಷ್ಟೊತ್ತಿಗೆ ತಂದೆಗೇನು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿ ನಾನು ತೋಟಕ್ಕೆ ಬರಬೇಕಾಯ್ತು. ಕೃಷಿ ಮಾಡಬೇಕು ಅನ್ನೋಂತ ಆಸಕ್ತಿ ಇತ್ತು ಅಥವಾ ಅನಿವಾರ್ಯವಾಗಿ ಮಾಡಬೇಕಾಗಿ ಬಂತು, ಹೇಗೆ? ನನಗೆ ಬೇರೆ ಯಾವ್ದಾದ್ರು ಒಂದು ಜಾಬ್ ಮಾಡಬೇಕಂತ ಒಂದು ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಕೃಷಿಗೆ ಬರಲೇಬೇಕಾದ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದಿದ್ದರಿಂದ ನಾನು ತೋಟದ ಇದಕ್ಕಾಗಿ ಬಂದೆ. ನೀವು ಬಂದ ಕಾಲಕ್ಕೆ ಹೇಗಿತ್ತು ಕೃಷಿ, ಏನೆಲ್ಲ ಕೃಷಿಯನ್ನು ಮಾಡ್ತಾ ಇದ್ರಿ? ಅವಾಗ ತಂದೆಯವರು ನಡೆಸ್ತಾ ಇದ್ರು, ತುಂಬ ಸಮೃದ್ಧಿ ಆಗಿತ್ತು. ಅವಾಗ ಕಾರ್ಮಿಕರು ಸಿಗ್ತಾ ಇದ್ರು, ಇಷ್ಟು ಬೆಲೆ ಹೇಳೆಲ್ಲ ಜಾಸ್ತಿ ಏನು ಇರಲಿಲ್ಲ. ಒಂದು ಸುಭಿಕ್ಷ ಕಾಲ ಅಂತಲೇ ಹೇಳ್ಬೋದು ಅವಾಗ 80ರ ದಶಕದಲ್ಲಿ. ಇವಾಗೆಲ್ಲ ಅದೇ ಪಾಪ್ಯುಲೇಷನ್ ಜಾಸ್ತಿ ಆಯಿತು, ಮತ್ತು ಕಾರ್ಮಿಕರ ಕೊರತೆ, ಪ್ರತಿಯೊಂದು ಎಲ್ಲ ಒಂದು ತೋಟದ ಸಲಕರಣೆ ಗೊಬ್ಬರ ಇದು ಎಲ್ಲ ದುಬಾರಿ ಆಗಿದ್ರಿಂದ ಈಗ ತೋಟ ನಡೆಸೋದು ಕಷ್ಟ ಅಂತ ನನಗೆ ಅನಿಸ್ತಾ ಇದೆ. ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಈಗ? ಈಗ ನಮಗೆ ಮೇನ್ ಕಾರ್ಮಿಕರ ಸಮಸ್ಯೆ, ಮತ್ತೆ ಈಗ ಪ್ರಾಣಿಗಳದ್ದು ಹಾವಳಿನೂ ಜಾಸ್ತಿ ಆಗಿದೆ. ಮಂಗ ಮಾವುದು ಏನಂದ್ರೆ ಪೇಟೆ ಕಡೆ ಎಲ್ಲ ಹಿಡಿದು ತಂದು ಬಿಟ್ಟಿದ್ದ ಮಂಗಗಳೆಲ್ಲ ಇಲ್ಲಿ ನಮ್ಮ ಚಾರ್ಮಾಡಿ ಸುತ್ತಮುತ್ತ ಇರೋ ಕಾಡುಗಳಿಗೆ ಬಿಟ್ಟಿದ್ದಾರೆ. ಅವು ಊರು ಅಲ್ಲೇ ಅಲೀತಾ ಅಲೀತಾ ಬಂದು ನಮಗೆ ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ. ನಮ್ಮ ಕಾಫಿ ತೋಟಕ್ಕೂ ಡ್ಯಾಮೇಜ್ ಮಾಡ್ತಾವೆ, ಮತ್ತೆ ಮನೆಯಲ್ಲಿ ಏನು ಥಿಂಗ್ಸ್ ಇದ್ರು ಎಲ್ಲದನ್ನು ನಾಶ ಮಾಡ್ತಾ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ವಿ, ಆದ್ರೆ ಅವರು ಪಾಪ ಎಷ್ಟು ಅಂತ ಎಲ್ಲಿ ಅಂತ ಇದು ಮಾಡೋಕ್ಕಾಗತ್ತೆ. ಹಾಗಾಗಿ ಇದಕ್ಕೆ ಏನಾದ್ರು ಒಂದು ಪರಿಹಾರ ಮಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ ಇವಾಗ. ಈ ಕೃಷಿ ಕಾರ್ಮಿಕರದ್ದು ಸಮಸ್ಯೆ ಯಾಕೆ ಇತ್ತೀಚೆಗೆ ಹೆಚ್ಚಾಯ್ತು ಅಂದ್ರೆ, ಈಗಿನ ಇವ್ರು ಯಾರು ಕೃಷಿ ಕೆಲಸಕ್ಕೆ ಹೋಗಲ್ಲ. ಎಲ್ಲರೂ ಇರುತ್ತಲ್ಲ, ನಮ್ಮ ಮಕ್ಳಿಗೆ ಓದ್ಲಿ ಒಂದು ಕೆಲಸ ಮಾಡಲಿ ಇದು ಅಂತ. ಹಾಗಾಗಿ ಆ ಸ್ಕಿಲ್ಡ್ ವರ್ಕ್ ಹಿಂದೆ ಎಲ್ಲ ಮಾಡ್ತಿದ್ದಾರಲ್ಲ ಅವರೆಲ್ಲ ವಯಸ್ಸಾಯ್ತು. ಹಾಗಾಗಿ ಕಾರ್ಮಿಕರ ಕೊರತೆ, ಈಗ ಎಲ್ಲ ಕಡೆನೂ ಜಾಬ್ಗಳು ಸುಲಭದಲ್ಲಿ ಸಿಗ್ತಾ ಇದೆ. ಹಾಗಾಗಿ ಎಲ್ಲರೂ ಆ ಕಡೆ ವಾಲಿದ್ದಾರೆ. ಕೃಷಿ ಮಣ್ಣಲ್ಲಿ ಕೆಲಸ ಮಾಡೋಕೆ ಯಾರು ಇಷ್ಟಪಡಲ್ಲ. ಈಗ ನಿಮಗೆ ಎಷ್ಟೆಕರೆ ತೋಟ ಇದೆ? ಒಟ್ಟು 100 ಎಕರೆ ಆಯ್ತು. ನನ್ನ ತಮ್ಮನಿಗೆ 50, ನನಗೆ 50 ಬಂದಿದೆ. 50 ಎಕರೆನಲ್ಲಿ ಏನೇನು ಬೆಳಿತೀರಿ? ತಂದೆಯವ್ರ ಕಾಲದಲ್ಲಿ ಏಲಕ್ಕಿ ಇತ್ತು, ಅದು ಆಮೇಲೆ ಮಧ್ಯದಲ್ಲಿ ರೇಟ್ ಇಲ್ಲ ಅಂತೇಳಿ ಅದನ್ನ ನೆಗ್ಲೆಕ್ಟ್ ಮಾಡೋದು. ಈಗ ಮತ್ತೆ ಅದು ರೇಟ್ ಬಂದಿದೆ. ಅಡಿಕೆನೂ ಇದೆ, ಮೆಣಸು. ಕಾಫಿ ಎಷ್ಟು ಎಕರೆ ಪ್ರದೇಶದಲ್ಲಿ ಬೆಳಿತೀರಿ? ನಾವೊಂದು ಈಗ ಒಂದು 40 ಎಕರೆ ಪ್ರದೇಶದಲ್ಲಿ ಕಲ್ಟಿವೇಷನ್ ಮಾಡ್ತಾ ಇದೆ. ಈ ಏಲಕ್ಕಿ ಮತ್ತೆ ಅಡಿಕೆ ಮತ್ತೆ ಮೆಣಸನ್ನ ಅಂತರ ಬೆಳೆಯಾಗಿ ಬೆಳಿತಾ ಇದ್ರೆ ಹೇಗೆ? ಇಲ್ಲ, ಸಪರೇಟ್ ಇದೆ ಸರ್, ಅಡಿಕೆನೆ ಬೇರೆ ಇದೆ, ಕಾಫಿ ತೋಟದಲ್ಲಿ ಮೆಣಸು ಇದೆ. ಯಾವ ತಳಿ ಕಾಫಿಯನ್ನ ನೀವು ಸಾಗುವಳಿ ಮಾಡ್ತಾ ಇರೋ ಅಂತದ್ದು? ನಮ್ದು ಮೊದಲೆಲ್ಲ ಇದ್ದಿದ್ದು 7N5 ಹಿಂದೆ, ಅದನ್ನ ಇವಾಗ ನಾವು ಚಂದ್ರಗಿರಿ ಹೇಮಾವತಿ ಹಾಕಿ ಮತ್ತೆ ರೋಬಸ್ಟ ಈಗ ಅದನ್ನ ಸಪರೇಟ್ ಆಗಿ ಮಾಡ್ತಾ ಇದೀವಿ. ಹಳೆದೆಲ್ಲ ಗಿಡ ತೆಗೆದು ಹಳೆ ಗಿಡದಲ್ಲಿ ಇಳುವರಿ ಕಮ್ಮಿ ಆಗ್ತಾ ಬರ್ತಾ ಇತ್ತು. ಹಾಗಾಗಿ ಹೊಸ ಕುಬ್ಜ ತಳಿಯನ್ನ ಹಾಕಿ ಆದಷ್ಟು ಬೇಗ ತಳಿ ಬಿಡುವಂತ ಗಿಡಗಳನ್ನ ಹಾಕ್ತಾ ಇದೀವಿ. ಈ 7N5 ಮತ್ತೆ ಚಂದ್ರಗಿರಿ ಇದೆರಡಕ್ಕೂ ಏನು ವ್ಯತ್ಯಾಸ, ಮತ್ತೆ ಏನು ಅನುಕೂಲ ಮತ್ತೆ ಅನಾನುಕೂಲಗಳು? 7N5 ಅಂದ್ರೆ ಅದು ವರ್ಷ ವರ್ಷನೂ ಕ್ರಾಪ್ ಆಗಲ್ಲ, ಗಿಡ ಚೆನ್ನಾಗಿರುತ್ತೆ. ಚಂದ್ರಗಿರಿ ಹೇಮಾವತಿ ಆದ್ರೆ ಆವರೇಜ್ ಕ್ರಾಪ್, ಅದು ಕುಬ್ಜ ತಳಿ ಹಣ್ಣು ಚೆನ್ನಾಗಿ ಬಿಡುತ್ತೆ. ಅದರಲ್ಲಿ ಗಿಡಗಳು ತುಂಬಾ ಚೆನ್ನಾಗಿ ಬಾಳಿಕೆ ಬರ್ತಾ ಇತ್ತು ಅನ್ಸುತ್ತಲ್ವಾ? ಹೌದು, ಈ 7N5 ಗಿಡ ಸುಮಾರು ವರ್ಷದಿಂದ ಇತ್ತು, ಆದ್ರೆ ಇದು ಹೇಮಾವತಿ ಚಂದ್ರಗಿರಿ ಎಲ್ಲ ಒಂದು 5-6 ವರ್ಷ ಚೆನ್ನಾಗಿ ಕ್ರಾಪ್ ಕೊಟ್ಟು ಆಮೇಲೆ ಸ್ವಲ್ಪ ಡೆಲ್ ಆಗುತ್ತೆ ಅದು. ಈಗ ಹಾಗಿದ್ರೆ ಪ್ರತಿ 5-6 ವರ್ಷಕ್ಕೊಮ್ಮೆ ನೀವು ರಿಪ್ಲೇಸ್ ಮಾಡ್ಬೇಕು, ಹೇಗೆ ಅದನ್ನ? ಅದಂದ್ರೆ ಅದೇ ವೀಕ್ ಆಗ್ತಾ ಬರ್ತದೆ, ಕ್ರಾಪ್ ಕಮ್ಮಿ ಆದಂಗ ನಾವು ಅದನ್ನ ಚೇಂಜ್ ಇದು ಮಾಡ್ತಾ ಹೊಸ ಪ್ಲಾಂಟ್ ಮಾಡ್ತಾ ಹೋಗ್ಬೇಕು. ನಮಗೆ ಕ್ರಾಪ್ ಜಾಸ್ತಿ ಆಗ್ಬೇಕು ಅಂದ್ರೆ ಈಗ ಸಂಪೂರ್ಣ ಗಿಡ ಹೋದ್ಮೇಲೆ ನೀವು ರಿಪ್ಲಾಂಟ್ ಮಾಡ್ತಿರೋ ಅಥವಾ ಮೊದಲೇ ಅಡ್ವಾನ್ಸ್ ಆಗಿ ಮಾಡ್ಕೊಂಡಿರ್ತೀರೋ ಹೇಗೆ? ನಾವಂದ್ರೆ ಈಗಿನ ಇದರಲ್ಲಿ ಕಂಪ್ಲೀಟ್ ಹೋದ್ಮೇಲೆ ಹೊಸದಾಗಿ ಹಾಕ್ತೀವಿ. ಈಗ ಕಂಪ್ಲೀಟ್ ಹೋದ್ಮೇಲೆ ಹೊಸದಾಗಿ ಹಾಕೋದ್ರಿಂದ ಒಂದ್ ಸ್ವಲ್ಪ ಕಾಯ್ಬೇಕಾಗುತ್ತಲ್ಲ, 1-2 ವರ್ಷ ಕಾಯ್ಬೇಕಾಗುತ್ತೆ. ಹೌದು ಸರ್, ಅದು ಆ ಗ್ಯಾಪ್ ಅಲ್ಲಿ ಅದು ಬರೋವರೆಗೂ ನಮಗೆ ಕಷ್ಟನೇ ತೋಟ ನಿರ್ವಹಣೆ ಮಾಡ್ಲಿಕ್ಕೆ. ಈಗ ಮೊದಲೇ ಯೋಜನೆ ಮಾಡ್ಕೊಂಡು ಈಗ 1-2 ವರ್ಷಕ್ಕೋ ಗಿಡ ಹೋಗ್ಬಹುದು, ಈಗಲೇ ನಾವು ಅದನ್ನ ಒಂದಷ್ಟು ಬೇರೆ ತರದಲ್ಲಿ ಮಾಡ್ಕೋಬಹುದು ಅನ್ನೋ ತರದ್ದು ಆತರ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ವಾ? ಮಾಡ್ಬೋದು ಸರ್, ಅದನ್ನು ಮಾಡಬಹುದು. ಅದನ್ನು ಮಾಡಬಹುದು, ಸದ್ಯಕ್ಕೆ ಮಾಡಕ್ ಆಗ್ತಾ ಇಲ್ಲ ನಿಮ್ಗೆ. ಕಾಫಿಗೆ ಏನೆಲ್ಲ ಕೆಲಸವನ್ನ ಮಾಡ್ತೀರಾ ವರ್ಷ ಪೂರ್ತಿ? ವರ್ಷ ಪೂರ್ತಿ ಇದೆ ಗೊಬ್ಬರ ಸ್ಪ್ರೇ. ನಮ್ಗೆ ಮೇಜರ್ ಪ್ರಾಬ್ಲಮ್ ಅಂದ್ರೆ ಕಳೆ. ಇವತ್ತಿನ ಹವಾಮಾನ ವೈಪರೀತ್ಯದಿಂದ ಯಾವಾಗ್ಲೂ ಮಳೆ ಬರುತ್ತೆ, ಯಾವಾಗ್ಲೂ ಬಿಸಿಲು. ಈ ತರ ಮೊದ್ಲಿನಂಗೆ ಹಿಂದೆಲ್ಲ ರೇವತಿ ಮಳೆ ಮಾರ್ಚ್ ಏಪ್ರಿಲ್ ಬಿದ್ದೇ ಬೀಳುತ್ತೆ ಅಂತ ಒಂದು ಆಶಾಭಾವನೆ ಇತ್ತು, ಹಾಗೇನೆ ಬೀಳ್ತಾನು ಇತ್ತು. ಹಾಗಾಗಿ ಎಲ್ಲ ಹೂವು ಎಲ್ಲ ಚೆನ್ನಾಗಾಗಿ ಕ್ರಾಪನು ಚೆನ್ನಾಗಿ ಹಿಡಿಯೋದು. ಇವಾಗ ಈ ವರ್ಷ ಕಾಫಿ ಕುಯಿಲೆಲ್ಲ ಮಳೆ ಬಂದು ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಯ್ತು. ಡಿಸೆಂಬರ್ ಮೊದಲನೇ ವಾರದಲ್ಲಿ ನಮ್ಗೆ 2 ಇಂಚ್ ಮಳೆ ಬಂದು ತುಂಬಾ ಒಂದು 50% ಕ್ರಾಪ್ ಡ್ಯಾಮೇಜ್ ಆಯ್ತು. ಹಾಗಾಗಿ ಹವಾಮಾನದ ವೈಪರೀತ್ಯದಿಂದಲೂ ತೋಟಗಳು ಸರ್ವನಾಶ ಆಗ್ತಾ ಬರ್ತಾ ಇದಾವೆ. ಇದು ಪ್ರಕೃತಿ ನಿಯಮ, ನಮ್ಮ ಕೈಲಿ ಏನಿಲ್ಲ, ಪ್ರಕೃತಿ ನಾವು ಅಡ್ಜಸ್ಟ್ ಆಗಬೇಕು. ಈ ಬೇರೆ ಬೇರೆ ಏನೆಲ್ಲ ಕೆಲಸಗಳು ಇರುತ್ತೆ ವರ್ಷ ಪೂರ್ತಿ ತೋಟದಲ್ಲಿ? ಅದೇ ಸ್ಪ್ರೇ ಗೊಬ್ಬರ ಹಾಕ್ತಾ, ಮತ್ತೆ ಚಿಗುರು ತೆಗೆಯೋದು, ಕಸಿ ಮಾಡೋದು. ಕಾಫಿ ತೋಟದಲ್ಲಿ ವರ್ಷ ಇಡೀ ಬಿಡುವನ್ನದೇ ಇಲ್ಲ. ಏನಪ್ಪಾ ಅಂದ್ರೆ ಹೂವಾದಾಗ ಮಾತ್ರ ಒಂದು ವಾರ ಬಿಡುವು ಇರುತ್ತೆ, ಬಿಟ್ರೆ ವರ್ಷ ಪೂರ್ತಿ ಕೆಲಸ ಇದ್ದೇ ಇರುತ್ತೆ. ಮರಗಸಿ ಮಾಡೋದು, ಕಾಫಿ ಕುಯ್ದಾದ್ಮೇಲೆ ನೆರಳು ಜಾಸ್ತಿ ಆದ್ರೆ ಅದನ್ನು ಮೇಂಟೈನ್ ಮಾಡಬೇಕು. ಅದು ಈಗ ದುಬಾರಿ ಆಗೋಗಿದೆ, ಎಕರೆಗೆ 30,000-35,000 ಹೀಗೆಲ್ಲ ಕೇಳ್ತಾ ಇದ್ದಾರೆ. ಒಂದು ಬ್ಯಾಗ್ ಕುಯ್ಯೋಕ್ಕಿಂತ ಜಾಸ್ತಿ ಈಗ ಅವರಿಗೆ ಕೊಡೋದಾಗಿದೆ. ಕಾಸ್ಟ್ ಆಫ್ ಕಲ್ಟಿವೇಶನ್ ಎಲ್ಲ ಜಾಸ್ತಿ ಆಗಿದೆ, ಈಗ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ ಬೆಳೆಗಾರರು. ಈ ವರ್ಷದ್ದು ಕಾಫಿ ಹಣ್ಣನ್ನ ಬಿಡ್ತಕ್ಕಂತ ಕೆಲಸ ಎಲ್ಲ ಮುಗಿದಿದೆಯಾ? ತುಂಬಾ ಜನದೆಲ್ಲ ಆಗಿಲ್ಲ ಕಾರ್ಮಿಕರ ಕೊರತೆಯಿಂದ. ಹಾಗಾಗಿ ಮೊದಲೆಲ್ಲ ನಮ್ಗೆ ಹೊರಗಡೆ ದಾವಣಗೆರೆ ಚಿತ್ರದುರ್ಗ ಬಳ್ಳಾರಿ ಸೈಡ್ ಇಂದ ಎಲ್ಲ ಬರೋರು. ಈಗ ಅವರಿಗೆ ಅವ್ರದೇ ಆದ ಒಂದು ಕೆಲಸಗಳು ಮತ್ತೆ ಅಲ್ಲೇ ಇರೋದ್ರಿಂದ ಮೊದಲಿನ ಹಾಗೆ ಬರಲ್ಲ. ಈಗೆಲ್ಲ ಸಾಗಣೆಗೆ ವೆಚ್ಚನೂ ದುಬಾರಿ ಆಗಿದೆ. ಈ ಒಂದು ಲಾರಿ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ 15,000-20,000 ಎಲ್ಲ ಕೇಳ್ತಾರೆ. ಅದನ್ನು ಲೆಕ್ಕ ಹಾಕ್ತಾರೆ ಅವರು. ಅದೆಲ್ಲ ನಮ್ಮ ಮೇಲೆ ಬೀಳುತ್ತೆ ಇದು ಅಂತ ಹೇಳಿ ಕಾರ್ಮಿಕರು. ಹಾಗಾಗಿ ಎಲ್ಲ ಅಲ್ಲೇ ಎಲ್ಲೆಲ್ಲಿ ಹತ್ರ ಇರುತ್ತೆ ಅಲ್ಲೇ ಕೆಲಸ ಹುಡ್ಕೊಂಡು ಹೋಗ್ತಾ ಇದಾರೆ. ಹಾಗಾಗಿ ಅದೊಂದು ದೊಡ್ಡ ತೊಂದರೆ ಆಗಿದೆ ಬೆಳೆಗಾರರಿಗೆ. ಈಗ ಕಾಫಿ ನಿಮ್ದು ಎಷ್ಟು ಕೊಯ್ಲು ಬರುತ್ತೋ ಅದಷ್ಟನ್ನು ಕೂಡ ಪಲ್ಪ್ ಮಾಡ್ತಿರೋ ಹೇಗೆ? ಹೌದು ಸರ್, ಅಂದ್ರೆ ಎಲ್ಲದೂ ಮಾಡಲ್ಲ. ಲಾಸ್ಟ್ ರೌಂಡ್ ಕುಯ್ಯೋದನ್ನ ಹಣ್ಣುಕಾಯಿ ಅಂತ ಹೇಳ್ತೀವಿ, ಹಣ್ಣುಕಾಯಿ ಕುಯ್ಯೋದು ಅಂತ. ಅದನ್ನ ಚರಿ ಮಾಡ್ತೀವಿ ನಾವು, ಅದನ್ನ ಹಲ್ ಮಾಡಿ ಕೊಡ್ತಾರೆ ಒಬ್ಬೊಬ್ರು. ಒಬ್ಬೊಬ್ರು ಇಡೀ ಚರಿನೇ ಹಾಗೆ ಮೂಟೆಯಲ್ಲಿ ತುಂಬಿಸಿ ಕೊಡ್ತಾರೆ. ಚರಿಗೆ ಒಮ್ಮೊಮ್ಮೆ ಜಾಸ್ತಿ ರೇಟ್ ಇರುತ್ತಲ್ವಾ? ಹೌದು, ಅದು ಯಾವಾಗ್ಲೂ ಒಂದೊಂದ್ಸಲ ಬರುತ್ತೆ, ಎಲ್ಲ ಟೈಮಲ್ಲೂ ಇರಲ್ಲ. ಅಲ್ಲಿ ಡಿಮ್ಯಾಂಡ್ ಇದ್ದಂಗೆ ಅವರಿಗೆ, ಅಂದ್ರೆ ವಿದೇಶಗಳಲ್ಲಿ ಏನ್ ಬೇಡಿಕೆ ಇರುತ್ತೋ ಅದನ್ನ ಆಧರಿಸಿ ಇಲ್ಲಿ ಬೆಲೆ ನಿರ್ಧಾರ ಆಗುತ್ತೆ. ಹೌದು ಸರ್, ಮತ್ತೆ ಇಲ್ಲಿ ನಮ್ಗೆ ಇಂಟರ್ನಲ್ ಕನ್ಸಂಪ್ಷನ್ ಕಾಫಿ ಆ ಇದ್ರಲ್ಲೂ ಸ್ವಲ್ಪ ಬೆಲೆ ಏರುತ್ತೆ, ಒಂದ್ಸಲ ಇಳಿಯುತ್ತೆ, ಆ ತರ ಆಗ್ತಾ ಇರುತ್ತೆ. ಈಗ ನಿಮ್ದು ಸಾಗುವಳಿ ಪ್ರದೇಶ ಜಾಸ್ತಿ ಇರೋದ್ರಿಂದ ನೀವೇ ಪಲ್ಪಿಂಗ್ ಎಲ್ಲ ಮಾಡ್ಕೊಳ್ತೀರಾ ಹೇಗೆ? ಹೌದು ಸರ್, ಸಾಮಾನ್ಯ ಈಗ ಎಲ್ಲರೂ ಪಲ್ಪಿಂಗ್ ಯೂನಿಟ್ ಹಾಕೊಂಡಿದ್ದಾರೆ. ಅದು ಈಗ ಹೊಸ ಹೊಸದೆಲ್ಲ ಬರ್ತಾ ಇದೆ ಈಗ ಟೆಕ್ನಾಲಜಿ ಆದಷ್ಟು. ಈಗ ಕಲರ್ ಸಾರ್ಟಿಂಗ್ ಅಂತೇಳಿ ನೀವು ಹಣ್ಣನ್ನ ಬೇರೆ ಮಾಡುತ್ತೆ, ಕಾಯಿನ ಬೇರೆ ಮಾಡುತ್ತೆ. ಹೌದು, ಅದೆಲ್ಲ ದೊಡ್ಡ ಲಾರ್ಜ್ ಸ್ಕೇಲ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾವು ಅದನ್ನ. ನಮ್ಮ ಹತ್ರ ಇಲ್ಲ, ಬೇರೆ ನಮ್ಮ ಆಲ್ದ್ರ ಸುತ್ತಮುತ್ತ ಒಂದ್ 2-3 ಹಾಕಿದಾರೆ. ತುಂಬಾ ಜನ ಎಲ್ಲ ಅಲ್ಲಿಗೆ ತಗೊಂಡೋಗಿ ಪಲ್ಪ್ ಮಾಡಿಸಿ ಬರ್ತಾ ಇದಾರೆ. ನೀವು ಎಷ್ಟು ವರ್ಷ ಆಯ್ತು ಪಲ್ಪಿಂಗ್ ಮಿಷಿನ್ ಹಾಕಿ? ನಾವು 35 ವರ್ಷ ಆಯ್ತು ಸರ್. ಹಳೇದು ಒಂದಿತ್ತು, ಅದನ್ನ ತೆಗೆದ್ಬಿಟ್ಟು ಹಾಕಿದೀವಿ. ಎಷ್ಟು ಬಂಡವಾಳ ಹಾಕಬೇಕಾಗುತ್ತೆ ಪಲ್ಪಿಂಗ್ ಮಿಷಿನ್ ಅಳವಡಿಕೆ ಮಾಡ್ಕೋಬೇಕು ಅಂತ ಅಂದ್ರೆ? ಇವತ್ತಂದ್ರೆ ಮಿನಿಮಮ್ 30 ಲಕ್ಷ ರೂಪಾಯಿ ಬೇಕಾಗುತ್ತೆ. ಮಾಡಿದ ಹೊಸದಕ್ಕೆ ಹೋಗ್ಬೇಕು. ಈಗ ಹಳೆ ನಾವು ಸಿಸ್ಟಮ್ ಅಲ್ಲಿ ಮಾಡಕ್ ಹೋದ್ರೆ ಇವತ್ತಿನ ಮ್ಯಾನ್ಯುಯಲ್ ಸಿಸ್ಟಮ್ ಅದು, ಅದಕ್ಕೆಲ್ಲ ಬೆಲ್ಟ್ ಎಲ್ಲ ಹಾಕ್ಬಿಟ್ಟು ಆಟೋಮೆಟಿಕ್ ಅದಾಗೆ ಮೇಲೆ ಬೇಳೆ ಬಂದ್ ಬೀಳೋ ಟೈಪ್ ಮಾಡ್ಕೋಬೇಕು. ಪಲ್ಪಿಂಗ್ ಮಾಡಿದಾಗ ಬರೋ ಅಂತ ತ್ಯಾಜ್ಯ ಇರುತ್ತೆ, ಕಾಫಿ ಸಿಪ್ಪೆ ಇದೆಲ್ಲ, ಅದನ್ನೆಲ್ಲ ಹೇಗೆ ಸದ್ಬಳಕೆ ಮಾಡ್ತಾ ಇದೀರಿ? ಇವಾಗ ಇವ್ರದ್ದು ಪೊಲ್ಯೂಷನ್ ಕಂಟ್ರೋಲ್ ಅನ್ನೋರ್ದು ತುಂಬಾ ಅವ್ರದ್ದು ಎಲ್ಲ ನಿರ್ಬಂಧ ಇದೆ, ಅವ್ರ ಪ್ರಕಾರನೇ ಮಾಡಬೇಕು, ಇಲ್ಲಾಂದ್ರೆ ಅವರು ಕ್ರಿಮಿನಲ್ ಕೇಸು ಹಾಕ್ತಾರೆ. ಮೊದಲೆಲ್ಲ ಆದ್ರೆ ಹಳ್ಳ ಕೊಳ್ಳ ಅಲ್ಲೆಲ್ಲ ಇದಕ್ಕೆಲ್ಲ ಬಿಟ್ಟು ತೊಂದರೆನೂ ಆಗ್ತಾ ಇತ್ತು ಪಾಪ ಸಾರ್ವಜನಿಕರಿಗೆ. ಈಗ ಅದೆಲ್ಲ ಎಷ್ಟೋ ಇದ ಕಂಟ್ರೋಲ್ ಮಾಡಿದ್ದಾರೆ. ಇವಾಗ ಎಲ್ಲ ಅವ್ರದೇ ಆದ ಒಂದು ಇಂಗು ಗುಂಡಿ ಮತ್ತೆ ಅದನ್ನು ರೀಸೈಕಲ್ ಮಾಡಿ ಅದನ್ನೇ ಪರಿಷ್ಕರಣೆ ಮಾಡುವ ಒಂದು ಪದ್ಧತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಈಗ ಅದನ್ನ ನೀವು ಮರುಬಳಕೆ ಮಾಡೋದ್ರಿಂದ ನಿಮ್ಗೆ ಅನುಕೂಲ ಅಲ್ವಾ, ಒಳ್ಳೆ ಕಾಂಪೋಸ್ಟ್ ಸಿಗುತ್ತೆ? ಹೌದು ಸರ್, ನಾವು ಸಿಪ್ಪೆ ಇದನ್ನೆಲ್ಲ ಕಾಂಪೋಸ್ಟ್ ಸದ್ಬಳಕೆ ಮಾಡೋದಕ್ಕೆ ಅದನ್ನ ಸಿಪ್ಪೆಯಿಂದ ತುಂಬಾ ಉಪಯೋಗ ಇದೆ ಕಾಫಿ ಸಿಪ್ಪೆಯಿಂದ. ನೀವು ಹೇಗೆ ಸದ್ಬಳಕೆ ಮಾಡ್ತಾ ಇದ್ದೀರಾ ಅದನ್ನ? ಅದನ್ನ ಕಾಂಪೋಸ್ಟ್ ಗುಂಡಿಗೆ ಹಾಕ್ಬಿಟ್ಟು ಅದಕ್ಕೆ ಸಗಣಿ ಗೊಬ್ಬರ ಸುಣ್ಣ ಇದೆಲ್ಲ ಹಾಕಿ ಅದು ಸ್ವಲ್ಪ ಹಾಗೆ ಬಿಟ್ಟು ಹೌದು ಸೊಪ್ಪು ಇದೆಲ್ಲ ಹಾಕಿ ಮುಚ್ಚಿ ನಾವು ಇದ್ರಲ್ಲಿ ಯಾವಾಗ ಹಾಕ್ಬೇಕು ಆ ಟೈಮಲ್ಲಿ ಅದನ್ನ ಹಾಕೊಂತೀವಿ. ಯಾವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕಾಂಪೋಸ್ಟ್ ಅನ್ನ ನೀವು ಗಿಡಕ್ಕೆ ನೀಡುವಂತದ್ದು? ನಾವು ಮಳೆ ಎಲ್ಲ ಬಿದ್ದ್ಮೇಲೆ ಅವಾಗ ಇದು ಮಳೆಗಾಲ ಶುರು ಆಗ್ಬೇಕಾದ್ರೆ ಹಾಕ್ಬೋದು ಅದನ್ನ. ಈ ಬೇಸಿಗೆಲ್ಲಿ ಹಾಕಿದ್ರೆ ತುಂಬಾ ಹೀಟ್ ಅದು ಕಾಫಿ ಸಿಪ್ಪೆ ಅದು ಕಾಂಪೋಸ್ಟ್, ಹಂಗಾಗಿ ಮಳೆ ಬಿದ್ದ್ಮೇಲೆ ಹಾಕುವಂತದ್ದು ಹೆಚ್ಚು ಸೂಕ್ತ. ಹೌದು ಸರ್. ಎಷ್ಟು ಟನ್ ಸಿಗ್ಬೋದು ನಿಮ್ಗೆ ಅಂದಾಜು ಒಂದು ವರ್ಷದಲ್ಲಿ? ಅಂದ್ರೆ ನಾವು ಎಲ್ಲದನ್ನು ಮಾಡಕ್ ಹೋಗಲ್ಲ, ಅದು ತುಂಬಾ ರಿಸ್ಕ್ ತಗೊಂಡ್ಬೇಕಾಗತ್ತೆ ಅದನ್ನ ಕಾಂಪೋಸ್ಟ್ ಇದ್ ಮಾಡೋದಕ್ಕೆ. ನಾವು ಸ್ವಲ್ಪ ಹೌದು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಮಾಡ್ಕೊಳ್ತೀರಿ? ಹೌದು ಸರ್. ಈ ಕಾಫಿ ಹಣ್ಣಿನ ಕೊಯ್ಲು ಆದ್ಮೇಲೆ ಏನು ಕೆಲಸವನ್ನ ಪ್ರಾರಂಭ ಮಾಡ್ತೀರಿ? ಅದಾದ್ಮೇಲೆ ಸ್ವಲ್ಪ ಗಿಡ ಎಲ್ಲ ಬಾಡಿರುತ್ತೆ ಮತ್ತೆ ಹೊಸ ಚಿಗುರು ಇದೆಲ್ಲ ಬರ್ಲಿಕ್ಕೆ ಕಸಿ ಅಂತೇಳಿ ಅದು ಮಾಡ್ಲೇಬೇಕು. ಅದನ್ನ ಕಸಿ ಮಾಡಿದಲ್ಲ ಸುಮ್ಮನೆ ಗಿಡ ಬುಷಿಯಾಗಿ ಬೆಳೆಯುತ್ತೆ, ಅದ್ರ ಫಸಲಾಗಲ್ಲ ಜಾಸ್ತಿ. ಇದೆ ಈ ಸೋತ ರೆಕ್ಕೆಗಳನ್ನೆಲ್ಲ ತೆಗಿಬೇಕು, ಹೊಸ ಗೆಣ್ಣು ಬಂದು ಹೊಸ ರೆಕ್ಕೆ ಬರ ಇದ್ ಮಾಡೋದಕ್ಕೆ ಅಂತೇಳಿ ಕಸಿ ಮಾಡ್ಲೇಬೇಕು. ಅದು ಕಸಿ ಆದ ನಂತರ ಅದು ಹೊಸ ಚಿಗುರೆಲ್ಲ ಬಂದು ಹೊಸ ರೆಕ್ಕೆಗಳೆಲ್ಲ ಬರುತ್ತಲ್ಲ ಅದರಲ್ಲಿ ಫಸಲು ಚೆನ್ನಾಗಿ ಹಿಡಿಯುತ್ತೆ. ಅದು ಗೊಬ್ಬರ ಯಾವ ಸಂದರ್ಭದಲ್ಲಿ ಕೊಡ್ತೀರಿ? ಗೊಬ್ಬರ ನಾವು ಕಾಫಿ ಎಲ್ಲ ಕುಯ್ದು ಹೂವೆಲ್ಲ ಆದ್ಮೇಲೆ ಒಬ್ಬೊಬ್ರು ಮಾರ್ಚ್ ಏಪ್ರಿಲ್ ಹಾಕ್ತಾರೆ, ಇನ್ನೊಬ್ರು ಮೇ ಜೂನ್ ಮಳೆ ಹಿಡಿಯೋ ಟೈಮಲ್ಲಿ ಹಾಕ್ತಾರೆ. ಈ ನಮ್ದು ರೇವತಿ ಮಳೆ ಹೂವಿನ ಮಳೆ ಬಿದ್ದ್ಮೇಲೆ ತುಂಬಾ ಜನ ಎಲ್ಲ ಅದನ್ನ ಅಪ್ಲೈ ಮಾಡ್ತಾರೆ. ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮಳೆಗಾಲ ಎಲ್ಲ ಮುಗಿದ್ಮೇಲೆ ಅವಾಗ್ಲೂ ಅಪ್ಲೈ ಮಾಡ್ತಾರೆ. ಮತ್ತೆ ಒಬ್ಬೊಬ್ರು ಆಗಸ್ಟ್ ಮಧ್ಯದಲ್ಲಿ ಮೂರ್ ರೌಂಡ್ ಈ ತರ ಎಲ್ಲ ಕೊಡ್ತಾರೆ ಅವರು. ನೀವೆಷ್ಟು ರೌಂಡ್ ಕೊಡ್ತೀರ ದಿನೇಶ್ ಅವರೇ? ನಾವು ಎರಡೇ ರೌಂಡ್ ಸರ್. ಇವತ್ತಿನ ಇದ್ರಲ್ಲಿ ದುಬಾರಿಲಿ ಗೊಬ್ಬರ ಒಂದ್ ರೌಂಡ್ ಹಾಕೋದೇ ಕಷ್ಟ ಆಗಿದೆ ಬೆಳೆಗಾರರಿಗೆ. ಚೆನ್ನಾಗಿದ್ದಾರೆ ಮೂರು ನಾಲ್ಕು ರೌಂಡ್ ಕೊಡ್ತಾರೆ, ಹಾಗೆ ಫಸಲನ್ನು ತೆಗಿತಾರೆ. ನಾವು ಎರಡೇ ರೌಂಡ್ ಕೊಡೋದು ಸರ್. ನೆರಳಿಗೆ ಏನು ಎಲ್ಲ ಮರಗಳನ್ನ ಹಾಕೊಂಡಿದ್ರಿ? ನಮ್ಮ ಇದ್ರಲ್ಲಿ ಕಾಡು ಮರ ಇದೆ, ಮತ್ತೆ ನಮ್ಗೆ ಬೇಗ ಬರಬೇಕು ಅಂತ ಹೇಳಿದ್ರೆ ಹಾಳೋಣ ಅದನ್ನ ಹಾಕ್ತೇವೆ. ಈಗ ಅದನ್ನು ಕೂಡ ನೀವು ಕಪಾತು ಮಾಡಬೇಕಾಗುತ್ತೆ ಪ್ರತಿ ವರ್ಷನೂ ಕೂಡ. ಯಾವ ಸಂದರ್ಭದಲ್ಲಿ ಕಪಾತ್ ಮಾಡ್ತೀರಿ? ಅದು ನಮ್ದು ಹೂವೆಲ್ಲ ಆದ್ಮೇಲೆ ಆ ಟೈಮಲ್ಲಿ ನಾವು ಕಪಾತ್ ಮಾಡಿ. ಹೌದು. ಈಗ ಮೊದಲೆಲ್ಲ ಅದರ ಸೌದೆ ಏನು ಬರ್ತಾ ಇತ್ತು ಅದಕ್ಕೆ ಸಾಕಷ್ಟು ಬೇಡಿಕೆ ಇರ್ತಾ ಇತ್ತು ಕಪಾತ್ ಮಾಡದಂತಹ ಮರದ್ದು. ಈಗ ಸೌದೆಗೆ ಅಷ್ಟು ಬೇಡಿಕೆ ಇಲ್ಲ, ಹಾಗಾಗಿ ಏನ್ ಮಾಡ್ತೀರಾ ಅದನ್ನ? ನಮ್ಮ ಮನೆ ಎಷ್ಟು ಬೇಕಷ್ಟು ಇದ್ ಮಾಡ್ಬಿಟ್ಟು ಯಾರು ಕೇಳಿದ್ರಿ ಕೊಡ್ತೀವಿ ನಾವು ಇದನ್ನ. ಇವಾಗ ಅಂದ್ರೆ ಎಲ್ಲ ಗ್ಯಾಸ್ ಸ್ಟೌವ್ಗಳು ಬಂದಿದೆಯಲ್ಲ, ಸಾಮಾನ್ಯವಾಗಿ ಎಲ್ಲರ ಮನೇಲೂ ಈಗ ಗ್ಯಾಸ್ ಸ್ಟೌವ್ ಇರೋದ್ರಿಂದ ಸೌದೆಗೆ ಅಷ್ಟು ಡಿಮ್ಯಾಂಡ್ ಇಲ್ಲ. ನಮ್ ಯಾರು ನಮ್ಗೆ ಬೇಕಾದ್ರೆ ಯಾರಿಗಾರು ಕೇಳಿದ್ರೆ ಅವರೇ ಬಂದು ತಗೊಂಡೋಗ್ತಾರೆ, ಇಲ್ಲ ಅಂದ್ರೆ ನಮ್ಮ ಜೀಪಲ್ಲೇ ನಮ್ಮ ಆತ್ಮೀಯರಿಗೆ ನಮ್ಗೆ ಬೇಕಾದ್ರೆ ಕೇಳಿದವರಿಗೆಲ್ಲ ಕೊಡ್ತೀವಿ. ಅದನ್ನ ತ್ಯಾಜ್ಯ ತರ ಬಳಕೆ ಮಾಡಕ್ ಆಗೋದಿಲ್ಲ ಕಾಂಪೋಸ್ಟ್ ಮಾಡಿ? ಇಲ್ಲ ಸರ್, ಅದಾಗಲ್ಲ. ಅದು ಸೌದೆ ಕಾಡು ಮರಗಳೆಲ್ಲ ದೊಡ್ಡ ದೊಡ್ಡ ಸೌದೆ ಇರೋದ್ರಿಂದ ಅದನ್ನ ಕಾಂಪೋಸ್ಟ್ ಮಾಡಕ್ ಆಗಲ್ಲ. ಅದು ಕರಗೋದು ತುಂಬಾ ತಡ ಆಗುತ್ತೆ, ಮತ್ತೆ ಅದರ ನಿರ್ವಹಣೆ ಮಾಡೋದು ಕೂಡ ಹೆಚ್ಚು ದುಬಾರಿ ಅಂತ ಅನ್ಸುತ್ತೆ. ಹೌದು ಸರ್, ಅದು ಸಾಗಾಣಿಕೆನೆ ತೋಟದಿಂದ ಕಷ್ಟ ಆಗುತ್ತೆ ನಮ್ಗೆ, ಹಾಗಾಗಿ ಅದನ್ನ ತುಂಬಾ ಜನ ಅಲ್ಲೇ ಸೈಡ್ ಅಲ್ಲಿ ಬಿಡ್ತಾರೆ, ಬೇಕಾದ್ರೆ ಬಂದು ತಗೊಂಡೋಗ್ತಾರೆ. ಈಗ ಮೆಣಸು ಕಾಫಿಯ ಜೊತೆಯಲ್ಲೇ ಅಂತರ್ಬೆಳೆ ಆಗಿದೆಯಾ ಹೇಗೆ? ಹೌದು ಸರ್, ಕಾಫಿ ಜೊತೆನೆ. ಮೆಣಸಿಗೆ ಏನೆಲ್ಲ ಕೆಲಸ ಮಾಡ್ತೀರಿ? ಮೆಣಸಿಗೆ ಸ್ಪ್ರೇ, ಇದ್ರ ಜೊತೆನೆ ಗೊಬ್ಬರನು ಹಾಕ್ಬೇಕು. ಮತ್ತೆ ಅದು ಈ ಒಬ್ಬರು ತುಂಬಾ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾರೆ, ಅದು ತಪ್ಪು ಅಂತ ನನಗೆ ಅನ್ಸುತ್ತೆ. ಅದು ಕಾಡು ಬೆಳೆ ಅಂತ ಹಿಂದೆ ನಾವೆಲ್ಲ ಚಿಕ್ಕವರು ಇದ್ದಾಗ ಹೇಳೋದು ಕಾಡಲ್ಲಿ ಬೆಳೆಯೋದು ಅಂತ. ಅದಕ್ಕೆ ಆದಷ್ಟು ನೆರಳಿರ್ಬೇಕು. ಈ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕಾಫಿ ಇದಾಗಲ್ಲ ಅಂತ ಹೇಳಿ ಮರಗಸಿ ತುಂಬಾ ಓಪನ್ ಮಾಡಿದಾಗ ಬೀಳುಗಳು ಸಾಯೋದು ಸಂದರ್ಭ ಇದೆ. ಮೆಣಸು ಎಷ್ಟು ಇಳುವರಿ ಬರುತ್ತೆ ನಿಮಗೆ ಒಂದು ವರ್ಷದಲ್ಲಿ? ನಮ್ದೆಲ್ಲ ಈಗ ಹಾಕ್ತಾ ಇರೋದು ಸಣ್ಣ ಇದು. ಹೌದು, ಬಳ್ಳಿ ಮೊದಲು ಇತ್ತು. ನಾವು ಅದು ಸಿಲ್ವರ್ ಮರ ನಮ್ಗೇನೋ ಒಂದು ಕಷ್ಟಕ್ಕೆ ಅಂತೇಳಿ ಮರ ಕೊಟ್ಟಾಗ ಅದ್ರ ತುಂಬಾ ಅವಾಗ ಮೆಣಸಿಗೆ ಡಿಮ್ಯಾಂಡು ಇರಲಿಲ್ಲ. ಅವಾಗ ಇತ್ತೀಚೆಗೆ ತಾನೆ ಮೆಣಸಿಗೆಲ್ಲ ರೇಟ್ ಎಲ್ಲ ಬಂದು ವಿದೇಶ ಬೇಡಿಕೆ ಹೆಚ್ಚಾದ್ಮೇಲೆ ಎಲ್ಲರೂ ಬೆಳೆಯಕ್ಕೆ ಶುರು ಮಾಡಿದ್ರು. ನಮ್ದೆಲ್ಲ ಹಾಗೆ ಸಣ್ಣ ಗಿಡ ಬಳ್ಳಿಗಳು. ಇತ್ತೀಚೆಗೆ ಹೋಮ್ ಸ್ಟೇ ಅನ್ನು ಕೂಡ ತಾವು ಮಾಡಿದಿರಿ, ಯಾಕೆ ಹೋಮ್ ಸ್ಟೇ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು? ಅಂದ್ರೆ ನಾವು ಇದು ಕಾಫಿನೇ ನೆಚ್ಕೊಂಡು ಇದಾಗಲ್ಲ, ಯಾವಾಗ ಏನಾಗುತ್ತೋ ಹವಾಮಾನ ವೈಪರೀತ್ಯ. ಈಗ ಕ್ರಾಪ್ ಒಂದು ವರ್ಷ ಆದ್ರೆ ಆಯ್ತು, ಇಲ್ಲ ಅಂದ್ರೆ ಇಲ್ಲ. ಇದು ಹೋಮ್ ಸ್ಟೇ ಅಂದ್ರೆ ಒಂದು ಸೈಡ್ ಇನ್ಕಮ್ ಟೈಪ್ ಇದ್ ಮಾಡ್ತೀವಿ, ಹಾಗಾಗಿ ಅದನ್ನ ಮಾಡಿದೀನಿ ನಾವು. ಒಂದು ಹೋಮ್ ಸ್ಟೇ ಮಾಡಬೇಕು ಅಂತ ಅಂದ್ರೆ ಮೂಲಭೂತವಾಗಿ ಏನೇನು ಬೇಕಾಗುತ್ತೆ? ಮೇನ್ ಹೈಜೆನಿಕ್ ಆಗಿರೋ ರೂಮ್ಸ್ ಕ್ಲೀನ್ ಇರಬೇಕು, ಮತ್ತೆ ಟಾಯ್ಲೆಟ್ ಬಾತ್ರೂಮ್ ಅದನ್ನ ಗೆಸ್ಟ್ ಗಳು ಬಂದ್ರೆ ಫಸ್ಟ್ ನೋಡೋದೇ ಅದು. ಮತ್ತೆ ಸುತ್ತಮುತ್ತ ಅಟ್ಮಾಸ್ಫಿಯರ್ ಚೆನ್ನಾಗಿರ್ಬೇಕು, ನೇಚರ್ ಬೆಟ್ಟ ಗುಡ್ಡ ಇಂದ ಅಂತದೆಲ್ಲ ಇದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ. ಅವ್ರು ಹೋಗಿ ಇನ್ನೊಬ್ರಿಗೆ ಹೇಳಿ ಅವರು ಬರೋಂತದ ಬೇರೆಯವ್ರನ್ನು ಕಳಿಸ್ತಾರೆ. ಮತ್ತೆ ನಾವು ಅವ್ರನ್ನ ಟ್ರೀಟ್ ಮಾಡೋ ರೀತಿಲೂ ಅದು ನಮ್ಗೊಂದು ಪಾಠ ಅಂತ ಅನ್ಸುತ್ತೆ. ನಾವು ಸುಮ್ಮನೆ ದುಡ್ಡು ಬರುತ್ತೆ ಅಂತೇಳಿ ಏನೋ ಬೇಕಾಬಿಟ್ಟು ಅವ್ರನ್ನ ಸರಿಯಾಗಿ ಟ್ರೀಟ್ ಮಾಡ್ದಲ್ಲ ಇದ್ರೆ ಅವರು ರಿವ್ಯೂ ಬರೆದು ಹೋಗ್ಬಿಡ್ತಾರೆ, ಮತ್ತೆ ಅದು ನಮಗೆ ಅದು ಕಷ್ಟ. ಎಷ್ಟು ವರ್ಷ ಆಯ್ತು ಈಗ ನೀವು ಹೋಮ್ ಸ್ಟೇ ಪ್ರಾರಂಭ ಮಾಡಿ? ನಾವೀಗ 2 ವರ್ಷ ಆಯ್ತು ಸರ್. ಚೆನ್ನಾಗಿ ನಡೀತಾ ಇದೆಯಾ? ಹಾ, ಪರವಾಗಿಲ್ಲ. ನಮ್ದು ಹಳೆ ಮನೆ, ನಾವು ಅದಕ್ಕೇನು ಏನು ಆಲ್ಟರ್ ಮಾಡೋಕ್ಕೇನು ಹೋಗ್ಲಿಲ್ಲ. 71ರಲ್ಲಿ ಕಟ್ಟಿದ್ದು ನಮ್ಮ ತಂದೆಯವರು, ಹಾಗಾಗಿ ಅದನ್ನೇ ಹಳೆ ಆಂಟಿಕ್ ಸ್ಟೈಲ್ ಎಲ್ಲ ಇರಲಿ ಅಂತೇಳಿ ಅದನ್ನೇ ಉಳಿಸ್ಕೊಂಡಿದೀವಿ. ಮುಂದೆ ನೋಡೋದು ಏನು, ಪಕ್ಕದಲ್ಲಿ ಏನಾದ್ರು ಜಾಗ ಇದೆ ಇದೇ ತರ ಬಿಸ್ನೆಸ್ ಎಲ್ಲ ಮುಂದೆ. ಅಲ್ಲಿ ಚಿಕ್ಕಮಗಳೂರು ತುಂಬಾ ಪೊಟೆನ್ಷಿಯಲ್ ಏರಿಯಾ ಟೂರಿಸಮ್ಗೆ, ಸಿಕ್ಕಾಬಿಟ್ಟೆ ಒಂದೊಂದ್ಸಲ ನಮ್ಗೆ ಎಲ್ಲಾದ್ರೂ ನಾವು ಹೊರಗಡೆ ಏನಾದ್ರು ಮಲಗ್ತೀವಿ ನಮ್ಗೆ ಜಾಗ ಕೊಡಿದೆ ಅಂತ ಅಷ್ಟು ಒಂದ್ಸಲ ಡಿಮ್ಯಾಂಡು ಇರುತ್ತೆ. ಹಾಗಾಗಿ ಮುಂದೆ ದೊಡ್ಡದಾಗಿ ಮಾಡುವ ಒಂದು ಯೋಜನೆ ಇದೆ. ಈಗ ನೀವೇನು ವಾಸದ ಮನೆಯಲ್ಲಿ ಇದ್ದೀರೋ ಅದೇ ಮನೆಯಲ್ಲಿಯೇ ಹೋಮ್ ಸ್ಟೇಯನ್ನು ಕೂಡ ಪ್ರಾರಂಭ ಮಾಡಿದ್ರೆ? ಹೌದು ಸರ್, ನಮ್ದು ಮಾಡಿಲೆಲ್ಲ ಖಾಲಿ ಇತ್ತು, ನಾವು ಅಲ್ಲಿ ಹೋಗ್ತಾನೆ ಇರಲಿಲ್ಲ. ಹಾಗಾಗಿ ಅಲ್ಲಿ ಮಾಡಿ ಮತ್ತೆ ಒಂದ್ 2-3 ಬೆಡ್ರೂಮ್ ಖಾಲಿ ಇತ್ತು, ನಾನು ನನ್ನ ಹೆಂಡತಿ ಮಾತ್ರ ಇದ್ದಿದ್ದು ಮನೆಯಲ್ಲಿ. ಹಾಗಾಗಿ ಅದನ್ನ ಹೋಮ್ ಸ್ಟೇಗೆ ಅಂತೇಳಿ ಯೂಸ್ ಮಾಡೋದಕ್ಕೆ ಕೊಟ್ಟಿದ್ವಿ. ನಿಮ್ಮ ವಾಸದ ಮನೆಯಲ್ಲೇ ಅದನ್ನು ಕೂಡ ಮಾಡ್ಕೊಂಡಿರೋದ್ರಿಂದ ಏನು ಸಮಸ್ಯೆ ಆಗಲ್ವಾ? ಆತರ ಏನಿಲ್ಲ, ಸಾಮಾನ್ಯ ಎಲ್ಲ ಬರೋರೆಲ್ಲ ಸ್ವಲ್ಪ ವಿದ್ಯಾವಂತರೇ, ಇದುವರೆಗೂ ನಮ್ಗೇನು ತೊಂದರೆ ಆಗಿಲ್ಲ. ಬೇರೆ ಕಡೆ ಎಲ್ಲ ಆಗ್ತಾ ಇರ್ತವೆ ಒಂದೊಂದು ಏನೇನೋ ಪ್ರಾಬ್ಲಮ್ಗಳು, ಯಾರ್ಯಾರು ಬರೋದು ಏನೇನು ಮಾಡಿ ಇವೆಲ್ಲ ಆಗಿದಾವೆ, ಕ್ರೈಮ್ಸ್ ಎಲ್ಲ ಆಗಿದಾವೆ. ಆದರೆ ನಮ್ಮ ಇದರಲ್ಲಿ ಆಗಿಲ್ಲ, ನಮ್ಮ ಏರಿಯಾದಲ್ಲಿ ಯಾವುದು ಅಂತ ಒಂದು ಇನ್ಸಿಡೆಂಟ್ ಆಗಿಲ್ಲ. ಆದರೂ ನಾವು ಎಚ್ಚರಿಕೆಯಿಂದ ಇರಬೇಕು, ಸುಮ್ಮನೆ ದುಡ್ಡು ಬರುತ್ತೆ ಅಂತೇಳಿ ಯಾರ್ಯಾರನ್ನೋ ತಗೊಂಡು ಎಲ್ಲ ಮೈಮೇಲೆ ಹೇಳ್ಕೊಳಂತ ಸಂದರ್ಭನೂ ಬರುತ್ತೆ, ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈಗ ಹೋಮ್ ಸ್ಟೇಯನ್ನು ಪ್ರಾರಂಭ ಮಾಡುವಂಥದ್ದು ಹೇಗೆ, ಎಲ್ಲೆಲ್ಲಿ ಪರವಾನಗಿ ತಗೋಬೇಕು, ಏನೆಲ್ಲ ಮಾಡಬೇಕು? ಅದು ಟೂರಿಸಮ್, ಪಂಚಾಯತಿ, ಪೊಲೀಸ್ ಮೂರು ಕಡೆಯಿಂದ ನಮಗೆ ಅದರದ್ದು ಲೈಸೆನ್ಸ್ ಬೇಕಾಗುತ್ತೆ. ಅದು ನಾವು ಕೇಳಿದ ತಕ್ಷಣ ಕೊಡ್ತಾರೋ ಅಥವಾ ಏನಾದರೂ ಅವ್ರು ಬಂದು ಪರಿಶೀಲನೆ ಮಾಡಿ ಆಮೇಲೆ ಕೊಡೋ ಅಂತದ್ದು ಇರುತ್ತೆ ಹೇಗೆ? ಇಲ್ಲ ಸರ್, ಫಸ್ಟ್ ಬಂದು ನೋಡ್ತಾರೋ, ನಾವು ಅರ್ಜಿ ಕೊಟ್ಟ ತಕ್ಷಣ ಇದು ಸೂಟಬಲ್ಲ, ಎಷ್ಟು ಡೋರ್ ಇದೆ, ಇದಕ್ಕೆ ಏನಾದ್ರು ಬೆಂಕಿ ಅನಾಹುತ ಅವು ಇವು ಆದರೆ ಅದನ್ನೆಲ್ಲ ಒಂದು ತೊಂದರೆ ಆಗಬಾರ್ದು ಅಂತ ಹೇಳಿ ಎಲ್ಲದರೂ ಅವರು ಇನ್ಸ್ಪೆಕ್ಷನ್ ಮಾಡೇ ನಮಗೆ ಲೈಸೆನ್ಸ್ ಇಶ್ಯೂ ಮಾಡೋದು. ಲೈಸೆನ್ಸ್ ಕೊಟ್ಟ ಮೇಲೆ ನೀವು ಪ್ರಾರಂಭವನ್ನು ಮಾಡಬಹುದು. ಹೌದು ಸರ್. ಈಗ ಹೋಮ್ ಸ್ಟೇ ಮಾಡಿದ್ಮೇಲೆ ಏನೆಲ್ಲ ಅನುಭವಗಳಾಯ್ತು, ಹೇಗಿದೆ, ಹೇಗನ್ಸುತ್ತೆ? ಅದು ಖುಷಿ ಆಗುತ್ತೆ, ಎಲ್ಲ ಬರ್ತಾರೆ, ನಾವು ಮಾಡುವ ಅಡುಗೆ ಅವ್ರಿಗೆ ಇಷ್ಟ ಆಗುತ್ತೆ, ಮಲೆನಾಡ್ ಫುಡ್ ಬೇಕು ಅಂತಾನೆ ಬರ್ತಾರೆ ಒಬ್ಬೊಬ್ರು. ನಾವು ಮನೆಯವರ ಮಾಡೋದ್ರಿಂದ ಖುಷಿನೂ ಪಡ್ತಾರೆ. ನಮ್ಮ ಮನೆ ಸ್ವಲ್ಪ ಹೈಟಲ್ಲಿ ವ್ಯೂ ಇದೆ, ಹಾಗಾಗಿ ಪ್ರಕೃತಿ ಸವಿಯಬಹುದು ಅವರು. ಮತ್ತೆ ನಾವು ಒಂದು 2-3 ನಾಯಿಗಳಿದಾವೆ, ಅವು ಅವಕ್ಕೆ ಸ್ಪಂದಿಸಿ ನಮ್ಮ ಮನೆಯವ್ರ ಥರನೇ ಅವು ಜೊತೆ ಆಟ ಆಡಿ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಹೋಗ್ತವೆ, ಅದು ಒಂದು ತುಂಬಾ ಇಷ್ಟಪಡ್ತಾರೆ ಅವರು. ನಾನು ಒಬ್ಬ ನೇಚರ್ ಲವರ್, ಪ್ರಕೃತಿ ನಾನು ತುಂಬಾ ಇಷ್ಟಪಡ್ತೀನಿ, ಹಾಗಾಗಿ ಬೆಟ್ಟ ಗುಡ್ಡ ಅವ್ರು ಎಲ್ಲಿ ಹೇಳ್ತಾರೆ ನಮ್ದೇ ಜೀಪ್ ಅಲ್ಲಿ ನಾವು ಕರ್ಕೊಂಡು ಹೋಗ್ತೇವೆ. ಅದು ಒಂಥರ ಚೆನ್ನಾಗಿದೆ. ಹೌದು ಸರ್. ಕೃಷಿ ಜೊತೆಗೆ ಅದನ್ನು ಕೂಡ ನಿರ್ವಹಣೆ ಮಾಡೋದು ಕಷ್ಟ ಅಂತ ಅನ್ಸುತ್ತ ಹೇಗೆ? ಇಲ್ಲ, ಆತರ ಏನು ಇದುವರೆಗೆ ಅನ್ಸಿಲ್ಲ, ಮುಂದೆ ನೋಡ್ಬೇಕು. ಇನ್ನು ಅಂದ್ರೆ ಸಿಟಿ ಕಡೆ ಇರೋರ ಜಾಸ್ತಿ ಬರೋದ್ರಿಂದ ಅವರು ಈ ತೋಟ ಬೆಟ್ಟ ಗುಡ್ಡ ಇದನ್ನೆಲ್ಲ ಇಷ್ಟಪಡ್ತಾರೆ, ಹಾಗಾಗಿ ಇದುವರೆಗೆ ನಮ್ಗೇನು ಅಂತ ಒಂದು ತೊಂದರೆ ಅಂತ ಅನ್ಸಿಲ್ಲ. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ ನಿಮ್ಗೆ? ಕೃಷಿನೇ ಜೀವನ ಒಳ್ಳೇದು. ಈಗ ನಾವು ಪೇಟೆಲ್ಲೆಲ್ಲ ಪ್ರತಿಯೊಂದಕ್ಕೂ ದುಡ್ಡು ಕೊಡ್ಬೇಕು, ಇಲ್ಲಿ ನಮ್ದೇ ಇದಾದ್ರೆ ಹಳ್ಳಿನ ಜೀವನ ಒಳ್ಳೇದು ಅಂತ ನಮ್ಗೆ ಅನ್ಸುತ್ತೆ. ಗಾಳಿ ಬೆಳಕು ನೀರು ಎಲ್ಲದು ಶುದ್ಧವಾಗಿರುತ್ತಲ್ಲ, ಹಾಗಾಗಿ ನನಗನ್ಸ ಮಟ್ಟಿಗೆ ನಮ್ಗೆ ಕೃಷಿ ಬದುಕೆ ಒಳ್ಳೇದು ಅಂತ ಅನ್ಸುತ್ತೆ. ಕೃಷಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಏನೇನು ಮಾಡಬೇಕು ಅನ್ನೋಂತ ಆಲೋಚನೆ ಇದೆ ನಿಮಗೆ? ಎಲ್ಲಾ ತರದ ಬೆಳೆಗಳನ್ನು ಬೆಳಿಬೇಕು ನಾವು, ಒಂದೇ ಕಾಫಿಲೆ ಇದಾಗಬಾರ್ದು. ಮಲ್ಟಿ ಕ್ರಾಪ್ ಅಂತ ಏನು ಹೇಳ್ತೀವಿ, ಯಾವುದೇ ಹಾಕಿದ್ರು ಒಂದು ರೇಟ್ ಇರಲ್ಲ, ಒಂದಲ್ಲ ಒಂದು ಕಾಲಕ್ಕೆ ಅದು ಬಂದೇ ಬರುತ್ತೆ. ನಾವೆಲ್ಲ ಪ್ರಯತ್ನನೂ ಮಾಡಬೇಕು ಅಂತ ನನಗೆ ಅನ್ಸುತ್ತೆ. ದಿನೇಶ್ ಅವರೇ, ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಒಮ್ಮೆ ಹೇಳಿ. 9446 51 241. ಇನ್ನೊಮ್ಮೆ ಹೇಳಿ. 9446 51 241. ಒಳ್ಳೆಯದು ದಿನೇಶ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ಧನ್ಯವಾದ. ಇದುವರೆಗೆ ಕಾಫಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಚಿಕ್ಕಮಗಳೂರು ತಾಲೂಕು ಹರಿವಿನ ಗಂಡಿ ಗ್ರಾಮದ ಪ್ರಗತಿಪರ ಕೃಷಿಕ ದಿನೇಶ್ ಗುಡ್ಡದೂರು ಅವರೊಂದಿಗಿನ ಸಂದರ್ಶನ ಕೇಳಿದರೆ, ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕೃಷಿ ಲೋಕ. ಕೃಷಿ ಲೋಕ ಕೇಳಿ ಕಾರ್ಯಕ್ರಮ ಕೃಷಿ ಲೋಕ. ಕೃಷಿ ಲೋಕ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಅಜೋಲಾದ ಉಪಯುಕ್ತತೆ ಕುರಿತಂತೆ ವಿಚಾರಗಳನ್ನು ನೋಡೋಣ. ಅಜೋಲಾ ನೀರಿನ ಮೇಲೆ ತೇಲಾಡಿಕೊಂಡು ಬೆಳೆಯಬಲ್ಲ ಝರಿ ಸಸ್ಯ. ಇದರ ಕಾಂಡ ಮತ್ತು ಎಲೆಗಳು ಚಿಕ್ಕದಾಗಿದ್ದು ಒಂದರ ಮೇಲೊಂದು ಜೋಡಿಸಿದಂತೆ ಇರುತ್ತದೆ. ಅಜೋಲಾ ಸಸ್ಯದ ಎಲೆಯ ಕೆಳಭಾಗದಲ್ಲಿ ಸಣ್ಣ ರಂಧ್ರಗಳಿದ್ದು ಅವುಗಳಲ್ಲಿ ಅನಬಿನ ಎಂಬ ನೀಲಿ ಹಸಿರು ಪಾಚಿಯು ಅಡಕವಾಗಿದ್ದು ಇವು ವಾಯುಮಂಡಲದಲ್ಲಿರುವ ಸಾರಜನಕವನ್ನು ಹೀರಿ ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನು ಪಡೆದಿರುತ್ತದೆ. ಮಣ್ಣಿನ ರಸಸಾರ 5-6.5 ಮತ್ತು ವಾತಾವರಣದಲ್ಲಿ 27-37 ಡಿಗ್ರಿ ಉಷ್ಣಾಂಶವಿರುವ ಪ್ರದೇಶದಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತದೆ. ಇದರ ಬೆಳವಣಿಗೆಗೆ ಸೂರ್ಯನ ಬೆಳಕು ಅಗತ್ಯ. ಫಲವತ್ತಾದ ಮಣ್ಣು ಹಾಗೂ ನೀರು ಹೆಚ್ಚು ಕಾಲ ನಿಲ್ಲದೇ ಹರಿಯುತ್ತಿದ್ದರೆ ಅಜೋಲಾ ಅತಿ ಹುಲುಸಾಗಿ ಬೆಳೆಯಬಲ್ಲದು. ಅಜೋಲಾವನ್ನು ಭತ್ತದ ಗದ್ದೆಯಲ್ಲಿ ಬೆಳೆಸುವುದರಿಂದ ಭತ್ತದ ಬೆಳೆಗೆ ಸಾಕಷ್ಟು ಹಸಿರೆಲೆ ಗೊಬ್ಬರ ದೊರೆಯುವುದಲ್ಲದೆ ಬೆಳೆಗೆ ಬೇಕಾದ ಇತರ ಪೋಷಕಾಂಶಗಳನ್ನು ಸಸ್ಯಕ್ಕೆ ದೊರಕಿಸಿಕೊಡುತ್ತದೆ ಹಾಗೂ ಕಳೆಯನ್ನ ನಿಯಂತ್ರಿಸಲು ಸಹಾಯಕವಾಗಿದೆ. ಇನ್ನು ಅಜೋಲಾವನ್ನ ಬೆಳೆಸುವ ಕ್ರಮದತ್ತ ಗಮನ ಹರಿಸುವುದಾದರೆ ಇದನ್ನ ಎರಡು ರೀತಿಯಲ್ಲಿ ಬೆಳೆಸಬಹುದು. ಒಂದು ಸಣ್ಣ ಸಸಿಮಡಿಯಲ್ಲಿ ಬೆಳೆಸುವುದು, ಮತ್ತೊಂದು ಗದ್ದೆಯಲ್ಲಿ ಹಾಕಿ ಬೆಳೆಸುವಂತಹ ಕ್ರಮ. ಸಸಿಮಡಿಯಲ್ಲಿ ಬೆಳೆಸುವ ವಿಚಾರವನ್ನ ಗಮನಿಸುವುದಾದರೆ ಅಜೋಲಾವನ್ನು ಗದ್ದೆಯಲ್ಲಿ ಬೆಳೆಸುವುದಕ್ಕೆ ಮೊದಲು ಸಣ್ಣ ಮಡಿಯಲ್ಲಿ ಬೆಳೆಸಬೇಕು. ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬಿತ್ತನೆಯಾಗಿ ಬೆಳೆಸಲು 100 ಚದರ ಮೀಟರ್ನ 3-4 ಮಡಿಗಳು ಬೇಕಾಗುತ್ತೆ. ಇದನ್ನು ಬೆಳೆಸುವುದಕ್ಕೆ ಮೊದಲು 100 ಚದರ ಮೀಟರ್ ಪ್ರದೇಶಕ್ಕೆ 1 ಕೆಜಿ ಸೂಪರ್ ಫಾಸ್ಫೇಟ್, 1 ಕೆಜಿ ಬೂದಿ, 300 ಗ್ರಾಂ ಪೊಟ್ಯಾಸಿಯಂ ಸಲ್ಫೇಟ್, 100 ಗ್ರಾಂ ಸೋಡಿಯಂ ಮಾಲಿಬ್ಡನಮ್ ಮತ್ತು 40 ಗ್ರಾಂ ಪ್ಯೂರಾಡಾನ್ ಕೀಟನಾಶಕವನ್ನು ಮಣ್ಣಿನಲ್ಲಿ ಸೇರಿಸಿ 5-7.5 ಸೆಂಟಿಮೀಟರ್ ನೀರು ನಿಲ್ಲಿಸಿ. ಈ ವಿಧಾನಕ್ಕೆ ಬದಲಾಗಿ 120 ಗ್ರಾಂ ದನದ ಸಗಣಿ, 1 ಕೆಜಿ ಸೂಪರ್ ಫಾಸ್ಫೇಟ್ ಮತ್ತು 40 ಗ್ರಾಂ ಪ್ಯೂರಾಡಾನ್ ಕೀಟನಾಶಕವನ್ನು ಬಳಸಬಹುದು. ನಂತರ 20 ಕೆಜಿ ಅಜೋಲಾ ಸಸ್ಯವನ್ನು ಈ ಪ್ರದೇಶದಲ್ಲಿ ಹರಡಿ ನೀರಿನ ಎತ್ತರ 5-7.5 ಸೆಂಟಿಮೀಟರ್ಗಿಂತ ಕಡಿಮೆಯಾಗದಂತೆ ಎಚ್ಚರ ವಹಿಸಬೇಕು. ಇದಾದ 15 ದಿನಗಳಲ್ಲಿ 20 ಕೆಜಿ ಅಜೋಲಾ ಸುಮಾರು 300 ಕೆಜಿಗಳಷ್ಟು ಬೆಳವಣಿಗೆ ಆಗುತ್ತೆ. ಇನ್ನು ಗದ್ದೆಯಲ್ಲಿ ಹಾಕಿ ಬೆಳೆಸುವ ಕ್ರಮ ನೋಡೋದಾದರೆ ನಾಟಿ ಮಾಡಲು ಸುಮಾರು 20 ದಿವಸಗಳಿಗೆ ಮೊದಲು 1 ಹೆಕ್ಟೇರ್ಗೆ 62-75 ಕೆಜಿ ಸೂಪರ್ ಫಾಸ್ಫೇಟ್, 50 ಕೆಜಿ ಬೂದಿ, 10 ಕೆಜಿ ಪೊಟ್ಯಾಸಿಯಂ ಸಲ್ಫೇಟ್, 250 ಗ್ರಾಂ ಸೋಡಿಯಂ ಮಾಲಿಬ್ಡನಮ್ ಮತ್ತು 2.5 ಕೆಜಿ ಪ್ಯೂರಾಡಾನ್ ಇವುಗಳನ್ನು ಮಣ್ಣಿನಲ್ಲಿ ಸೇರಿಸಿ 5-7.5 ಸೆಂಟಿಮೀಟರ್ ನೀರು ನಿಲ್ಲಿಸಿ. ಇದಕ್ಕೆ ಬದಲಾಗಿ ಹೆಕ್ಟೇರ್ಗೆ 5,000-6,250 ಕೆಜಿ ದನದ ಸಗಣಿ, 60 ಕೆಜಿ ಸೂಪರ್ ಫಾಸ್ಫೇಟ್ ಮತ್ತು 2.5 ಕೆಜಿ ಪ್ಯೂರಾಡಾನ್ ಕೀಟನಾಶಕವನ್ನು ಉಪಯೋಗ ಮಾಡಬಹುದು.